ವಾಹಿನಿಯಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಆರೋಗ್ಯವಾಣಿ ಆರೋಗ್ಯವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳಿ ಅಂಕೋಲಾ ತಾಲೂಕು ಅಲಗೇರಿಯ ಸುಕ್ರು ಬೀರಾಗೌಡ ಅವರ ಕೃಷಿ ಬದುಕಿನ ಅನುಭವಗಳನ್ನು. ಈಗ ಸುಕ್ರು ಬೀರಾಗೌಡ ಅವರಿದ್ದಾರೆ, ತಮ್ಮ ಕೃಷಿ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಸುಕ್ರು ಗೌಡ. ನಮಸ್ಕಾರ. ಎಷ್ಟು ಜಮೀನು, ಏನೇನು ಬೆಳಿತೀರಿ ಸ್ವಲ್ಪ ಹೇಳ್ತೀರಿ? ನಾವು ಭತ್ತ, ಶೇಂಗಾ, ಕೆಮುಂಡೆ ಬೆಳಿತಿದ್ವು ಸ್ವಲ್ಪ ಸ್ವಲ್ಪ. ಕಡೆಗೆ 3 ಗ್ರಾಮದಲ್ಲೇ ಜಮೀನು ಸ್ವಲ್ಪ ಸ್ವಲ್ಪ ಇತ್ತು ನಮ್ಮದು. ಬಾವಿಕೇರಿ, ಅಲಗೇರಿ ಮತ್ತು ಬೇರೆಡೆ, ಅಲ್ಲೇ ಭತ್ತನೇ ಬೆಳಿತೇವೆ ಬೇರೆಡೆಯಲ್ಲಿ. ಮತ್ತೇನೂ ಇಲ್ಲ, ಗಿಡ ಮರೆವು, ಮಾವು, ಹಲಸು, ಜಾರು ಇಂಥವು. ಕಡೆಗೆ ಇಲ್ಲೇ ಈಗ ಭತ್ತ ಬೆಳೆದ ನಂತರ ಈಗ ಶೇಂಗಾ ಹಾಕ್ತೇವೆ, ಶೇಂಗಾ ಬೆಳೆದಂಗೆ ಕಲ್ಲಂಗಡಿ ಹಾಕ್ತೇವೆ. ಹೇಗೆ ಅನಿಸುತ್ತೆ? ಭಾಳ ಖುಷಿ ಆಗ್ತಿದ್ದು. ಅದನ್ನೇ ಮಾಡ್ತೇವೆ ಉಳಿದೇ ದನ ಕರ ಇವು ಎಮ್ಮೆ ಇದು ಅದೆಲ್ಲ ಅವಕ್ಕೆಲ್ಲ ಇದು ಮಾಡ್ತೆ, ಆರೈಕೆ ಮಾಡ್ತೆ, ನಾವು ಬೆಳೀತೆ ಉಳಿತು. ಭತ್ತನೂ ಚಲೋ ಬರ್ತ? ಭತ್ತ ಚಲೋ ಆತಿ, ಭತ್ತ ಬತ್ತಿದ್ದು ಎಲ್ಲಾನು ಚಲೋನೇ ಆತಿದ್ದು. ಎಲ್ಲರೂ ಮಳೆ ಅಂತ ಬಂದ್ರೆ ಹಿಂಗೆ ಆಳೆ ಗೊತ್ತಲ್ಲ, ಅದೆಲ್ಲ ಏನು ಮಾಡೋಕೆ ಹೋಗುದಿಲ್ಲ. ಯಾವಾಗ ಒಂದ್ಸಲ ಆಗುತ್ತೆ? ಹ್ಞೂ, ವಾಸಲ ಏನಿಲ್ಲ, ವಾಸಲೆಲ್ಲ ಕೊಯ್ದಾಕದ ಮೇಲೆಲ್ಲ ಇದಾಗುತ್ತಿದ್ದೆ. ಕೊಯ್ದಂಗು ಮಳೆ ಬಿದ್ದ ಹೋಗಿ. ಈ ಸಲ ಹಂಗಾಗಿಲ್ಲ, ಈ ಸಲ ಅಂದ್ರೆ ಮಳೆ ಇಲ್ಲ ಕಟಾವು ಮಾಡುವಾಗ. ಚಲೋ ಬಂತ? ಚಲೋ ಬಂದಿದ್ದು. ಇಳುವರಿ ಚಲೋ ಬಂತ? ಇಳುವರಿ ಬಂದಿದ್ದು. ಯಾವ ತಳಿ ಹಾಕಿದ್ರಿ? ಜಯ ಮತ್ತೆ ಒಂದ್ ಕಡಿ. ಜಯ ಒಂದ್ ಕಡಿ, ಒಂದ್ ಕಡಿ ಜಯ. ಮುಂಚೆ ಯಾವ್ದು ಹಾಕ್ತಿದ್ರಿ? ಮುಂಚೆ ಎಲ್ಲ ಜಯ ಬಿತ್ತಿದ್ದು. ಈಗ ಜಯನ ಬಿತ್ತು? ಈಗ ಜಯನ ಬಿತ್ತು. ಅವಾಗ ಕೆಂಪಕ್ಕಿ ಅಂತಿಂತ ಲೋಕಲ್ ತಳಿಗಳನ್ನ ಹಾಕ್ತಿದ್ರು. ಹ್ಮ್, ಅವಾಗ ಪಾಂಡ್ಯ ಬಿತ್ತಿದ್ರು ಮೊದಲೇ. ಈಗೆಲ್ಲ ನಾವೆಲ್ಲ ಅಂತದಿಲ್ಲ, ಜಯ ಬಂದಾಗ ಇದು ಜಯ ಬಿತ್ತು. ಜಯ ಚಲೋ ಇದೆಯಾ? ಜಯ ಚಲೋ ಇಳುವರಿ ಬತ್ತಿದ್ದು. ಗೊಬ್ಬರ ಗಿಬ್ಬರ ಹಾಕಿದ್ರೆ ಚಂದ ಆಗ್ತಿತ್ತು. ಹುಲ್ಲು ಚೆನ್ನಾಗಿ ಬರ್ತೋ ಅಥವಾ ಕಾಳು ಚೆನ್ನಾಗಿ ಬರ್ತೋ? ಹುಲ್ಲು ಚಲೋ ಬತ್ತಿದ್ದು, ಕಾಳು ಚೆನ್ನಾಗಿ ಬತ್ತಿದ್ದು. ಚಂದಾಗಿ ಮಾಡಿದ್ರೆ. ಚಂದ ಮಾಡೋದಂದ್ರೆ ಹೆಂಗೆ? ಚಂದ ಮಾಡೋದಂದ್ರೆ ನೆಟ್ಟಿ ಚಂದ ಮಾಡಬೇಕು, ಕಳೆ ತೆಗಿಬೇಕು, ಅವೆಲ್ಲ ಚಂದಾಗಿ ಆರಿಕೆ ಗೊಬ್ಬರ ಎಲ್ಲ ಹಾಕೊಂಡು ಚಂದ ಮಾಡಿದ್ರೆ ಚಂದ ಆತಿದ್ದು. ಕಳೆ ಸರಿಯಾಗಿ ತೆಗಿಬೇಕು? ಹ್ಮ್, ಕಳೆ ತೆಗಿಬೇಕು, ಎಲ್ಲ ಸರಿ ಮಾಡಿದ್ರೆ ಸರಿ ಆತಿದ್ದು. ಖರ್ಚು ಭಾಳ ಬರ್ತ? ಖರ್ಚು ಬತ್ತಿದ್ದು ಕರಿಚಂದ್ರ ನಾವೇ ಮಾಡುದು. ಎಲ್ಲಾರು ಕಳೆ ತೆಗಿಬೇಕಾದ್ರೆ ಒಂದು ಏಳೆಂಟು ಆಳು ಒಂದು ನಾಲ್ಕು ದಿವಸ ತಕೊಳ್ಳೋದು, ನಾವೇ ಮಾಡ್ತೇವೆ. ಉಳಿದು ಬೀಜದ್ದು ಗೊಬ್ಬರದ್ದು ಆಳಿಂದು ಎಲ್ಲ ಖರ್ಚಿದೆ. ಖರ್ಚಿದೆ, ಅದು ಅಮೌಂಟ್ ಹೆಚ್ಚಾತಿದ್ದು, ಲಾಭ ಕಮ್ಮಿ ರೈತಾಬಿಗೆ. ಯಾವಾಗೂ ಲಾಭ ಬಹಳ ಕಮ್ಮಿ, ಅದು ಲೆಕ್ಕ ಹಾಕಿದ್ರೆ ಅದು ಅದು ಆಗುದಿಲ್ಲ. ಆದ್ರೆ ನಾವು ಅದನ್ನೇ ಜೀವನ ಮಾಡ್ತೇವೆ ಬಂದಲ್ಲ, ಮತ್ತೆ ನಮ್ಗೆ ಇಂದು ಮತ್ತೆ ಬೇರೆದೇನು ಗೊತ್ತಿಲ್ಲ. ರೈತಾಬಿ ಒಂದು ಬಿಟ್ಟರೆ ಬಾಕಿ ನಮಗೇನು ಗೊತ್ತಿತ್ತು? ಹಂಗ ಕಡೆ ಅದೇ ಮಾಡ್ತಿರೋದೆ, ಹೊಟ್ಟೆಗೊಂದು ಆಗ್ಬೇಕಾತಿದ್ ನಮಗೆ. ಕೊಂಡ್ಕೋಬಾರ್ದು, ನಾವು ಬೆಳಿಬೇಕು. ನಾವು ಬೆಳಿಬೇಕ ಅಂದ್ಕೊಂಡೆ ಅದನ್ನೇ ಮುಂದುವರಿಸ್ತೇ ಬಂದ್ಯೋ. ನಮ್ಗೆ ಮತ್ತೆ ಬೇರೆದೇನಾಗುದು? ಭತ್ತ ಬಿಟ್ಟು ಏನು ಬೆಳೆಯಕ್ಕಾಗಲ್ಲ. ಇಲ್ಲ ಭತ್ತ, ಈಗ ಭತ್ತ ಕೊಯ್ದ ಮನೆಗೆ ಕಲ್ಲಂಗಡಿ ಶೇಂಗಾ ಹಾಕ್ತೀನಲ್ಲ, ಶೇಂಗಾ ಕಟಾವಾದಂಗೆ ಕಲ್ಲಂಗಡಿ ಹಾಕ್ತೀವಿ. ಕಲ್ಲಂಗಡಿನೂ ಒಂದ್ಸಲ ತಕೊಂಡು ಆದ್ರೂ ಅಲ್ಲೇ ಗಾದ್ಯಲ್ಲ ಹಾಳಾಗೋದ್ರು ಹೋಯ್ತು. ಆದ್ರೆ ಏನ್ ಮಾಡೋಕ್ ಹೋಗುದಿಲ್ಲ, ಅದು ಎಲ್ಲ ಇದ್ದಾಗೋದ್ಮೇನು, ವ್ಯಾಪಾರ ಇದ್ದಾಗೋದ್ಮೇನು ಏನ್ ಮಾಡೋಕ್ ಹೋಗುದಿಲ್ಲ. ಲಾಸ್ ಆಗಿದೆ ಯಾವಾಗ? ಲಾಸ್ ಆಗಿದೆ ಯಾವಾಗ? ಈಗ ಮುಂಚೆ ಮೊದ್ಲು ವರ್ಷ. ಅದೆಲ್ಲ ಎಲ್ಲೂ ಯಾರು ತಕೊಳ್ಳೋದಿಲ್ಲ, ಕರೋನಾ ಬಂದ್ಕೊಂಡು ಕರೋನಾ ಅದೆಲ್ಲ ಅಲ್ಲೇ ಗದ್ದೆಲೆ ಹಾಳಾಗೋಗಿದ್ದು. ತಗೊಂಡು ಹೋದ್ರು ಅಲ್ಲಿ ಮಾರಾಟಕ್ಕೆ ಯಾರು ಗಿರಾಕಿಗಳೇ ಇರಲ್ಲ. ಒಂದು ಮುಟ್ಟಿ ತಗೊಂಡಾದ್ರು ಅಲ್ಲಿ ಪೊಲೀಸರು ಕುಳ್ಳು ಕೊಡುದಿಲ್ಲ, ಓಡಿಸಿ ಬಿಡ್ತಿರು ಮನೆಗೆ. ಲೋಡ್ ತಗೊಂಡೋಗುದೆಲ್ಲ ತಂದ್ರಿ, ಒಂದು ಮುಟ್ಟಿ ತಗೊಂಡಾದ್ರು ಕುಳ್ಳು ಕೊಡುದಿಲ್ಲ. ಅಂತ ದಿನ ಬಂದೋಯ್ತು. ಅವಾಗ ನಿಮ್ಗೆ ಲಾಸ್ ಆಗಿದ್ದಕ್ಕೆ ಏನ್ರ ದುಡ್ಡು ಬಂತ? ಇಲ್ಲ, ಲಾಸ್ ಆಗಿದ್ದ ದುಡ್ಡು ಬರಲ್ಲ. ಕೇಳಿದ್ರೆ ಯಾರನ್ನಾರ? ಎಲ್ಲರೂ ಗೊತ್ತಿತ್ತು, ನಂದು ಒಬ್ಬಂದಿಲ್ಲ. ಎಲ್ಲ ಪರಿಸ್ಥಿತಿ ಎಲ್ಲರದು ರೈತರದ ಹಾಳಾಗೋದ್ಮೇಲೆ ಗೊತ್ತಾಗದಿರುದು. ಕಸಿ ಇಲಾಖೆಯವರು ಎಲ್ಲ ಬಂದ್ರು, ಅವ್ರು ಏನು ಕೊಡುದಿಲ್ಲ. ಯಾವಾಗೂ ಭತ್ತ ಬೇಕಾದ್ರೆ ಒಂದು ಗದ್ದೆ ಕೊಳತೋಗ್ಲಿ ಉಟ್ಟು ಬಂದೆ ಹಳ್ಳ ಬಂದ್ಕೊಂಡೆ. ಅವರು ಹೇಳ್ತಿರು ಬಂದ್ಕ ಪಂಚ್ಲ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಒಂದು ರೂಪಾಯಿ ಕೊಡುವಂಗಿಲ್ಲ. ಹಂಗಾಗಿದೆ, ಹಂಗಾಗಿದ್ ಬಾಳ ಸಲ ಹಂಗಾಗಿದೆ. ಈ ಸಲ ಯಾಕೆ ಬಂದಿದೆ, ಇನ್ನು ಹಾಕಿಲ್ಲ? ಈ ಸಲ ಈಗ ಭತ್ತ ಕಟಾವಾಯ್ತು, ಈಗ ಶೇಂಗಾ ನೆಡುದೆ. ಶೇಂಗಾ ಹೋದ್ಸರಿ ಚೆನ್ನಾಗಿ ಬಂತ? ಶೇಂಗಾ ಬತ್ತಿದ್ದು ಚಲೋ ಹತ್ತಿದ್ ನೀರೊಂದು ನಾಲ್ಕು ಬಾರಿ ಹಾಕಿದ್ರೆ ಚಲೋ ಹತ್ತಿದ್ದು. ಲಾಸ್ಟಿಗೆ ಬರೀ ಬಂದಾಗ ಈರುಳ್ಳಿ ಹಾಕಲ್ಲ ನೀವಲ್ಲ? ಇರತ್ತದಿಲ್ಲ. ಶೇಂಗಾ ಲಾಭದಾಯಕ ಅನ್ಸುತ್ತ? ಲಾಭ ಅನಿಸ್ತಿದ್ವು ಅಂದ್ರೆ ಒಂದೇ ಸಲ ಕೊಡ್ತೀವಲ್ಲ, ಮಳೆಗಾಲಕ್ಕೆ ಏನಾದ್ರು ನಮಗೆ ಖರ್ಚಿಗೆ ಆತಿದ್ದು. ಅದಕ್ಕೂ ಲೇಬರ್ ಬೇಕು. ಲೇಬರ್ ಬೇಕಾ? ತೆರುಕ್ಕೆ ಕೀಡುಕ್ಕೆ ಎಲ್ಲ ಲೇಬರ್ ಬೇಕು. ಎಲ್ಲಿ ಮಾರಾಟ ಮಾಡ್ತೀರಿ ಅವನ್ನೆಲ್ಲ? ಇಲ್ಲೇ ಓರ್ಸೆಲ್ಲಿ ಕೊಡ್ತೀವಿ. ಈಗ ತುಂಬುತ್ತಿರಲ್ಲ ಶೇಂಗಾ ವ್ಯಾಪಾರಿ, ಅವ್ರಿಗೆ ಕೊಡ್ತೀವಿ. ಅದು ಖಾಲಿ ಬಿಡುದು ಏನಂತಾರೆ ಶೇಂಗಾ ಹಾಕೋದು? ಕೆಲವೊಂದು ಸಣ್ಣ ಹೆಸರು ಹಾಕ್ತಾರೆ, ಅಲಸಂದಿ ಹಾಕ್ತಾರೆ, ಉದ್ದ ಹಾಕ್ತಾರೆ, ಇಂಥವೆಲ್ಲ ಅಂಥವೆಲ್ಲ ನಾವು ಹಾಕುದಿಲ್ಲ. ಕಲ್ಲಂಗಡಿ ಶೇಂಗಾ ಭತ್ತ ಇಂಥದ್ದು. ಮತ್ತೆ ದನ ಕರುಗಳು ಎಷ್ಟಿದಾವ? ದನ ಕರ ಇವು ಈಗೆಲ್ಲ ಕಮ್ಮಿ ಮಾಡೋ, ಎಮ್ಮಿ ಕೊಂಡಿವು, ದನ ಒಂದು ಹತ್ತಿದ್ದು, ಅವೆಲ್ಲ ವಾಸೆಲ್ಲ ಎಲ್ಲ ಈಗ ಸಾಕಲ್ ಆಗುದಿಲ್ಲಲ್ಲ, ಕಮ್ಮಿ ಮಾಡಿಯೋ. ಈಗ ಉಡುಕೆ ಟ್ರ್ಯಾಕ್ಟರ್ ಇದು, ಟ್ರ್ಯಾಕ್ಟರ್ ಹೊಡಿತೀವಿ. ಮತ್ತೆ ಟ್ರ್ಯಾಕ್ಟರ್ ಹೊಡೆಯೋದಕ್ಕೂ ನಮ್ಮ ಎತ್ತಿನಿಂದ ಹೊಡೆಯೋದಕ್ಕೂ ಏನು ವ್ಯತ್ಯಾಸ ಇದೆಯಾ? ಟ್ರ್ಯಾಕ್ಟರ್ ಇದ್ರು ಎತ್ತಂದು ಬೇಕಾಗ್ತಿದ್ವು, ಅಲಕಿ ಕಟ್ಟುಕೆ, ಅಲಗೆ ಕಟ್ಟುಕೆ, ಬೀಜ ಹಾಕುಕೆ, ಎತ್ತ ಬೇಕೆ, ಯಾವ ಲೆಕ್ಕದಲ್ಲೂ ಹೊರಲು ಬೇಕೆ. ಹಿಂಗೆ ಬ್ಯಾಗ್ ಕೆಲಸ ಆಗ್ತಿದೆ ಅನ್ಕೊಂಡೆ ಟ್ರ್ಯಾಕ್ಟರ್ ಹೊಡೋದು. ಈಗ ನಾಲ್ಕು ದಿವಸ ಹುಡುದು, ಒಂದೇ ದಿವಸ ಹುಡುಕಾತಿದಲ್ಲ, ಆ ಸೇಪ್ನಲ್ಲಿ ಬ್ಯಾಗ್ ಹತ್ತಿದ್ದು, ಮಣ್ಣು ಬ್ಯಾಗ್ ನೂಳಿ ಮಾಡೋಕಾತಿದ್ದು. ಎಷ್ಟದು ಈಗ ದನ ಕರುಗಳು? ಎಷ್ಟದು ಈಗ ದನ ಕರ? ಇಲ್ಲ ಈಗ ಇಲ್ಲ. ಇಲ್ಲ ಎಮ್ಮಿ ಇವು, ಎಮ್ಮಿ ಐನಾಗಿವು. ಎಷ್ಟದು? ಒಂದು ಎಮ್ಮೆ ಐನಾಗಿದ್ವು, ಮತ್ತೆ ಕರುಗಳಿವು. ಗೊಬ್ಬರಕ್ಕೆ ಶಾಖ ಹತ್ತಿವಿ. ಹಾಲು? ಹಾಲು ಕೊಡ್ತೀವಿ, ಒಂದು 7 ಲೀಟ್ರ್ ಕೊಡ್ತೀವಿ. ಸಂಜೆಗೆ 8 ಲೀಟ್ರ್, ಬೆಳಿಗ್ಗೆ 8 ಲೀಟ್ರ್ ಹಂಗೆ ಕೊಡ್ತೀವಿ. ಅಂದ್ರೆ ಅದೊಂದು ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಕೈ ಹಿಡಿದಿದೆ. ಆ ಸೇಪನ್ನ ಇದು ಮಾಡ್ತೀವಿ. ಲಾಸ್ ಆದರೂ ನಾವು ಹೆಂಗಾರು ನಮ್ಮ ದಂಧೆ ಮಾಡಬೇಕಲ್ಲ, ಅದು ಬಿಟ್ಟರೆ ನಮಗೆ ಬಾಕಿ ದಾರಿಲ್ಲ. ರೈತಾಭಿನಿ ಇದು ಮಾಡ್ಕೊಬೇಕಾಯ್ತು. ಹಣ ಇಲ್ಲಾದರೂ ಹೊಟ್ಟೆಗೊಂದಕ್ಕೆ ಗಂಜಿಗೆ ತೊಂದರೆ ಇಲ್ಲ. ಆ ಸೇಪನಲ್ಲಿ ಅದನ್ನೇ ಮಾಡ್ತೀವಿ. ಎಮ್ಮೆ ಕಟ್ಟೋದ್ರಿಂದ ನಿಮ್ಗೇನು ಲಾಸ್ ಅಂತರೂ ಆಗಿಲ್ಲ? ಇಲ್ಲ, ಲಾಭ ಆಗಿದೆ. ಲಾಭ ಅಂದ್ರೆ ಹೆಂಗಾರು ಹುಲ್ಲು ಎಲ್ಲ ಇದ್ದು ಭತ್ತದ ಹುಲ್ಲು ಇದೆ, ಶೇಂಗಾ ಹೊಟ್ಟಿದೆ, ಮತ್ತೆ ನಾವು ಹುಲ್ಲು ಕೊಯ್ಕೊಂಬಂದ ದಿನ ಅದೇ ಕೆಲಸ. ಕೂಲಿಗಿಲಿಗೆ ಹೋಗಲ್ಲ ನೀವು? ಕೂಲಿಗೆ ಹೋಗಕ್ ಆಗುದಿಲ್ಲ, ದನ ಎಮ್ಮಿ ಎಲ್ಲ ಇದ್ಮೇಲೆ ನಿಲ್ಲೋತ್ತೀರಿ. ಹೊಲದಲ್ಲಿ ಬೆಳೆಯುವಂತ ಮೇವು ಸಾಕಾಗುತ್ತ ಅದಕ್ಕೆ? ಸಾಕಾತಿದ್ದು, ಮತ್ತು ಬೇರೆ ಕಂದು ಈಗ ಹಸಿ ಹುಲ್ಲೆಲ್ಲ ಕೊಯ್ಕೊಂಬಂದ ಹಾಕ್ತಿವಲ್ಲ ಅದೇ ಸಾಕಾತಿದ್ದು. ಕರು ಎಷ್ಟದು? ಕರು ಒಂದ್ 2 ಇವು, ಮತ್ತೆ ಎಲ್ಲ ಎಮ್ಮಿನೂ ಒಂದೆರಡು ಕೊಟ್ಟು ವಾಸೆಲ್ಲ. ಆಗುದಿಲ್ಲ, ಸಾಕೋಕ್ ಆಗುದಿಲ್ಲ. ಇಲ್ಲಾರು ಇಲ್ಲೇ ಅಲಗಿರಲೇ ಒಂದ್ 10 ದನ ಇಟ್ಕೊಂಡಿದ್ವು. ಅವು ಕಮ್ಮಿ ಮಾಡುದು ವಾಸೆಲ್ಲ ಆಗುದಿಲ್ಲ. ಅಂದ್ರೆ ಅಟ್ಟೆಲ್ಲ ಅವಕ್ಕೆ ಹಾಕ್ಬೇಡ, ಒಟ್ಟು ಮೇವು ಹಾಕ್ಬೇಕು. ನಮ್ಗೆ ಬೇಕಟ್ಟೆ ಇಟ್ಕೊಂಡಿವಿ, ಎಷ್ಟು ಆತಿದ್ವೋ ನಮ್ಮ ಕಡೆ ಅಟ್ಟೆ ಇಟ್ಕೊಂಡೆವು. ಹೆಂಗ್ ಮಾರಾಟ ಮಾಡಿದ್ರಿ? ದನ ದನ ಹಿಂಗ ಕೊಟ್ಟಾಕಿವು. ದನ ವಾಸೆಲ್ಲ ನಾ ಕೊಡ್ಬೇಕಾದ್ರೆ ದನಿಗೆ, ನೀವು ನಮ್ಮ ದನ ತಕೊಂಡ್ರೆ ನಾ ನೀವು 1,000 ಕೊಡುದು. ನಿಮ್ ನನ್ನ ದನ ಸಾಕೋರು ಯಾರು ಇದ್ರೆ ನಾವು ದನ ಮತ್ತೆ 1,000 ರೂಪಾಯಿ ನಾನಿಗೆ ಕೊಡುದು. ಹಿಂಗ್ ಮಾತಾಡಿ. ಆದ್ರೂ ಅವ್ರು ಹಂಗ್ ಮಾಡಿಲ್ಲ. ಒಂದ್ ಆಕಳು ಕರಿಗೆ ಒಬ್ರು 900 ಕೊಟ್ಟಿರು ಐನ ಹಾಲ್ ತಗುದಕ್ಕೆ, ಮತ್ತೊಬ್ರು 500 ಕೊಟ್ಟಿರು. ಹಿಂಗಲ್ಲ ಅವ್ರು ಕೊಟ್ಟದ್ದೇ ತಕೊಂಡಿ. ನನ್ಕೊಂದ್ ದುಡ್ಡು ಯಾರು ತಕೊಂಡಿಲ್ಲ, ಆ ದನ ತಕೊಂಡು ಅದೇ. ದುಡ್ಡು ಕೊಟ್ಟು ತಗೊಳ್ಳಲ್ಲ ಈಗ ದುಡ್ಡು ನನ್ಕೊಂದ್ ತಕೊಂಡಿಲ್ಲ, ಅವರೇ ನಂಗೆ 1,500 ಹಿಂಗ್ ಕೊಟ್ಟಿದ್ರು. ನಾ ದನ ಕೊಟ್ಟವ್ರು ಆದ್ರೆ ನಾ 1,000 ರೂಪಾಯಿ ದುಡ್ಡು ಒಂದ್ ದನ ಕೊಡುದು ಈಗ ಸಾಕುವವ್ರಿಗೆ ಈ ಲೆಕ್ಕದಲ್ಲಿ ನಂಗೆ ಆಗದೆ ಆ ಪರಿಸ್ಥಿತಿಯಲ್ಲಿ ಹೇಳದು. ಆದ್ರೆ ಅವ್ರು ನಂಗೆ 500-900 ದುಡ್ಡೇ ಕೊಟ್ಟಾಕ ಹೋಗಿರು. ಕರ ಆಕಳು ಹಾಲ್ ತಾಗು ತಕೊಂಡು ಅದನ್ನು 900 ಕೊಟ್ಟಾಕ ಹೋಗಿರು. ಹಿಂಗೆ ದನ ತಕೊಂಡಾದ್ರು 500 ಹಿಂಗೆಲ್ಲ ಕೊಟ್ಟಾಕ ಹೋಗಿರು. ನಂಗೆ ಸಾಕಾಗದ್ದಿ ಹೊಟ್ಟೆಗೆ ಹಾಕ್ಬೇಡ ಅಟ್ಟೆಲ್ಲ ಅಟ್ಟೆಲ್ಲ ದನ ರಾಶಿ ಹಾಕೊಂಡೆ. ಅವಾಗ ನಾನೇ ದನ ನನ್ ಸಾಕದವನಿಗೆ ದನ ಕೊಟ್ಟು 1,000 ಕೊಡುದು ಹಿಂಗ ಮಾತಾಡ್ದು. ತಗೊಂಡ್ರು ಸಾಕಪ್ಪ ಅನ್ನೋರ್ಗೆ ತಗೊಂಡಾದ್ರೆ ನೀವು ಪುಕ್ಕಟ್ಟೆ ತಗೊಂಡು ಹೋಗ್ಬೇಡ, ಅದನ್ನ ನಾನು 1,000 ಕೊಡ್ತಿ. ಹಿಂಗ್ ಮಾಡ್ಕೊಂಡೆ ದನ ಎಲ್ಲ ಇದು ಮಾಡ್ಕೊಂಡು. ಯಾಕೆ ಹಿಂಗಾಯ್ತು? ಹಿಂಗೆ ಅಂದ್ರೆ ಸಾಕುಕ್ಕೆ ಕಷ್ಟ ಆಯ್ತು. ಎಮ್ಮೆ ಇಲ್ಲೇ ಅಲಿಗೆರೆಯಲ್ಲಿ ದನ ಇರ್ತಿವು, ಬಡಗೆರೆಯಲ್ಲಿ ನಮ್ಮ ಮನೆ ತಲ ಅಲ್ಲೇ ಎಮ್ಮೆ ಇರ್ತಿವು. ಇಲ್ಲಿಂದ ಕಟಾ ಕಾಡ ಅಲ್ಲಿಂದ ಕಟ್ಟು ಹೋಗುವಂತನ ರಾತ್ರಿ ಗೊತ್ತಿದ್ವು. ಇಲ್ಲಿ ಏನ್ ಮಾಡ್ತಾವ ಓರ್ಗಳು ಒಟ್ಟಿಗೆ ಬಂದವು, ಮತ್ತೊಂದ್ ಬದಿಗೊಂದು ಮತ್ತೊಂದ್ ಬದಿಗೊಂದು ಆಕಳ ಸಂಗತಿಗೆ ಓಡ್ ಹೋಗ್ಬಿಡ್ತೀವ್. ಅವಾಗ ನಂಗೆ ಸಂಜೆಯಾಗಿ ಹೋಗ್ತಿದ್ದಿಲ್ಲ. ಅವಾಗ ಅಲ್ಲೇ ನಾನು ಮತ್ತೆ ಎಮ್ಮೆ ಕಟ್ಟುಕೋಬೇಕಲ್ಲ, ಆಗುದಿಲ್ಲ. ಈಗ ಒಂದೇ ನಮ್ಮನೆ ಕೊಂಡಿವೆ ಎಮ್ಮೆ, ಬೇರೆದವ್ರು ಕೊಟ್ಟರು ನಿಮ್ಮ ಮನೆಗೆ ಒಬ್ಬ ಬಂದ್ಬಿಡ್ತಿದ್ದು. ಈಗ ಈ ಸಾಕು ಆಗುದಿಲ್ಲ ಅಂದ್ರೆ ಒಂದ್ ಎಮ್ಮೆ ಒಂದು ಸಾಕ್ತಿವೆ, ಎಮ್ಮೆ ಕರುಗಳು ಎಮ್ಮೆ. ಹೇಗನ್ಸುತ್ತ ಮಕ್ಕಳೆಲ್ಲ ಓದ್ತಾ ಇದಾರೆ? ಮಕ್ಕಳೆಲ್ಲ ಒಂದು ಹುಡುಗಿ ಬಿ ಎಸ್ ಸಿ ಮಾಡಿದ್ದು, ಸಣ್ಣ ಹುಡುಗಿ, ಹುಡುಗ ದೊಡ್ಡನು. ಮನೆ ಕೂಡ ಗ್ಯಾರೇಜಿನ ಕೆಲಸ ಮಾಡ್ತೀವ ಸ್ವಂತ ಮನೇಲಿ, ಗ್ಯಾರೇಜಿನ ಕಟ್ಟಲ. ಬೈಕಿನ ಕೆಲಸ, ಇಂಜನ್ ರಿಪೇರಿ ಅವೆಲ್ಲ ಬೈಕ್ ರಿಪೇರಿ ಮಾಡ್ತೇವ. ಸಾಕಷ್ಟು ಬೇಕಷ್ಟು ಬೇಕಷ್ಟು ಏನ್ ಮಾಡ್ರು, ಜೀವನ ಹಂಗಾಗಿದ್ದು. ಕಷ್ಟ ಸುಖ ಏನಾದ್ರು ನಡೆಸಲೇಬೇಕು. ಹೌದು, ಏನ್ ಮಾಡುದ್ರಿ, ಹೆಂಗ ಏನ್ ಯಾರು ಹೇಳ್ಕೊಳ್ಳೋರು? ಕಷ್ಟ ಬಂದ್ರು ನಾವು ಹಂಗೆ ಮಾಡ್ಬೇಕಾಯ್ತು, ಸುಖ ಬಂದ್ರು ಹಂಗೆ ಮಾಡ್ಬೇಕಾಯ್ತು. ನಮಸ್ಕಾರ ಶುಕ್ರ ಗೌಡ್ರಿ. ನಮಸ್ಕಾರ, ಧನ್ಯವಾದಗಳು. ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡವರು ಅಂಕೋಲ ತಾಲೂಕು ಅಲಗೇರಿಯ ಶುಕ್ರು ಬೀರಾಗೌಡ. ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ, ಬರೀ ಖಾತಕ ರಸಾಯನ ಕೈಸೆ ಬಚಾ. ಮತ್ತಲಬ ಬೇಟ ಬೇಟಾ, ತೂ ಜೋ ಯೇ ಅಂದಾಜು ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೇಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ ಕೈಸೆ ಸೇಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೇ ಬುಜುರ್ಗೋ ಸೇ ಕೈಸೆ ಫಸಲ್ ಲಗ್ನಾ ಅಧಿಕ್ಷಣ ಶುದ್ಧತಾ ಚಲಕ್ತಿ ಹೈ ನಾ, ಮಾಟಿ ಹೀ ತಕೋ ಔರ್ ಲೋ. ಪಹಲಿ ವಾಲಿ ಬಾತ್ ಕಾ, ಪರಂತು ಸಮಯ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂ ಕೆ ಸಾಥ್ ಪರಂಪರಾಗತ ವಿಧಿ ಸೇ ಬದಲವಾ ರಹೇ ಪರ್ಚಾ ಕಾ ಔರ್ ಉಪಜ್ ಕೀಮತ್ ಭೀ ಬದಲ ಪಾ ರಹೇ. ಸಚ್ ಹೈ ರೇ ಬೇಟ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ರೂಪ್ ಮೇ ಬಾತ್ ಭೇದ ನಹೀ ಕಿಯಾ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಐಸೆ ತೇರೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ ಕಿ ಪರಂಪರಾ ಹೈ, ಪರಂಪರಾಗತ ವಿಧಿ. ಈಗ ಕೇಳಿ, ಹಂದಿ ಸಾಕಾಣಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಳಿಯಾಳ ತಾಲೂಕಿನ ಪ್ರಕಾಶ್ ಯಲ್ಲಪ್ಪ ಕೊರವಾರ್. ಪ್ರಕಾಶ್ ಯಲ್ಲಪ್ಪ ಕೊರವಾರ್ ಇದ್ದಾರೆ, ಹಂದಿ ಸಾಕಾಣಿಕೆ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಪ್ರಕಾಶ್. ಈಗ ಹಂದಿ ಸಾಕಾಣಿಕೆ ಈ ಹಿಂದೆ ನಮ್ಮ ಹಳಿಯಾಳ ತಾಲೂಕಲ್ಲಿ ಇರಲಿಲ್ಲ. ನಾನೇ ಮಾಡಕ್. ಎಷ್ಟೊತ್ತಿಂದ ಮಾಡ್ತಾ ಇದ್ರಿ? ಈಗ 3 ಆಯ್ತು ಸರ್. ಆದ್ರೆ ನಮಗೆ ಏನು ಕಾಯಿಲೆ ಗೀಲೆ ಏನೂ ಇಲ್ಲ ಸರ್. ಕಾಯಿಲೆ ಬಗ್ಗೆ ಅದ ಹೆಸರಿಡೋಂಗಿಲ್ಲ ನಮ್ಮ ತಾಲೂಕ್ ಒಳಗೆ. ಹಂದಿಗೆ ಕಾಯಿಲೆ ಇಲ್ಲ ಸರ್. ಅಕಸ್ಮಾತ್ ಏನ್ರ ಕಾಯಿಲೆ ಬಂತಂದ್ರೆ ಇವರು ನರಾಬ್ ಸರ್ ಎನಿ ಟೈಮ್ ನಮ್ಮ ಕಡೆ ಬಂದ್ಬಿಡ್ದಾರ್ರಿ. ಬಂದ ಅವಕ್ಕೆ ಔಷಧ ಕೊಡ್ತಾರ, ಗುಳಿಗೆ ಕೊಡ್ತಾರ, ಚಂದಾಗಿ ಸಾಕೊಂಡು ಹೊಂಟ ಸರ್. ಈ ಹಿಂದೆ ಯಾವ್ದಾರ ಈ ರೀತಿಯಾಗಿ ಕಾಯಿಲೆ ಬಂದಿತ್ತು? ಇಲ್ಲ ಸರ್, ಏನೂ ಬಂದಿಲ್ಲ. 3 ವರ್ಷದ ಮುಂಚೆ ನೀವು ಹಂದಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಯಾಕೆ ಮನಸ್ಸು ಮಾಡಿದ್ರಿ? ಅಂದ್ರೆ ಊರಾಗ ನಮ್ದು ಸ್ವಲ್ಪ ಲೋಕಲ್ ಅಂದಿದ್ದು ಸರ್, ಅವನ್ನೆಲ್ಲ ಮುನ್ಸಿಪಾಲ್ಟಿ ಅವ್ರು ತೆಗಿಸ್ಬಿಟ್ಟು ಸರ್, ನಮ್ಮ ಹೊಟ್ಟೆ ಜೀವನಕ್ಕೆ ಬೇಕಲ್ರಿ, ಅದನ್ನೆಲ್ಲ ತೆಗೆದಿವಿ, ಈಗ ಅದನ್ನ ಮಾಡ್ಕೊಂಡೇನೆ ಸರ್. ಊರಾಗ ನಮ್ದು ಏನೂ ಇಲ್ಲ, ಹಂದಿ ಸಾಕಿಲ್ಲ ಸರ್. ಅದಾಗ ನನ್ನ ಹೊಟ್ಟೆ ಜೀವನಕ್ಕೆ ಬೇಕಲ್ರಿ, ನಮ್ಮ ತಮ್ಮಗಳದಾರ ಅವರು ನಡ್ಸ್ಕೊಂಡು ಹೋಗಲಿ ಅಂತೇಳಿ ಅದೊಂದು ಮಾಡಿಕೊಟ್ಟಂಟ್ರಿ. ಅವ್ರಿಗೆ ಮಾಡಿಕೊಟ್ರಿ, ನೀವು ಮಾಡ್ಕೊಂಡ್ರಿ? ಹೌದೌದು ಸರ್, ನನಗೂ ಹೊಟ್ಟೆ ತುಂಬತೈತಿ, ನಮ್ಮ ತಮ್ಮಗಳಿಗೂ ಹೊಟ್ಟೆ ತುಂಬತೈತಿ, ನಾ ಈ ಟೈಪ್ ಮಾಡ್ಕೊಂಡೇನೆ ಸರ್. ಈ ಹಿಂದೆ ಈಗ ಪಟ್ಟಣದೊಳಗೆ ಬಿಟ್ಟು ಬಿಟ್ಟಿದ್ವಿ, ಮೊದಲು ಬಿಟ್ಟಿದ್ವಿ. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇದೆಯಾ? ಅಂದ್ರೆ ಸರ್, ಇದಕ್ಕೆ ಹನ್ನೆರಡು ರೋಗ ರೀ, ರೋಗ ಬಂದ ದಿವಸ ಆಯ್ತಾವ ಮುನ್ಸಿಪಾಲ್ಟಿ ಅವ್ರು ತೆಗಿ ಅನ್ನೋರು. ನಾಯಿದು ಹಿಂಗ 108 ರೀ, ಇವೆಲ್ಲ ಹಿಂಗ ಆಗೋದ್ ಬೇಡ ಅಂತೇಳಿ ಅಲ್ಲಿ ನಾ ಮಾಡ್ಕೊಂಡ ಆ ಕಡೆ ಹೋಗ್ಬಿಟ್ಟೇನೆ ಸರ್. ಶೆಡ್ ಶೆಡ್ ಎಷ್ಟು ದೊಡ್ಡ ಶೆಡ್ ಮಾಡಿದ್ರಿ? ಎಷ್ಟು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ? 2.5 ಎಕರೆ ಶೆಡ್ ಐತ್ರಿ, ಅದ 2.5 ಗುಂಟೆದಾಗ. ಅದ್ರಾಗ 100 ಹಂದಿ ಸಾಕ್ತೇನ್ರಿ, 100 ಹಂದಿ ಅದಾವ್ರಿ, ಅವು ಸಣ್ಣ ದೊಡ್ಡ ಬಿಡದ. ನಿಮಗೆ ಅದು ಅಲ್ಲಿ ಸಾಯ್ತೈತಿ, ಇವ್ರು ಹೊಡಿತಾರ, ನಾಯಿ ಕಸ್ತೈತಿ, ಅದೇ ಈಗೇನು ಹೆದರಿಕೆ? ಏನು ಇಲ್ರಿ, ಏನೇನು ಹೆದರಿಕೆಲ್ಲ, ಆರಾಮದೇವ ಇರ್ಗ ನಾವು. ಬಹಳ ಚಚ್ಚ ಅಲ್ಲೇ ನಂಬರ್ 1, ಒಂದ್ ಮರಿನೂ ಕಚ್ಚಾಗೋದಿಲ್ರಿ. ಎಲ್ಲಾನು ಒಳಗ ಇರ್ತಾವ, ಎರಡ್ ಟೈಮ್ ಉಸಿರಿ ಹಾಕ್ತೇನೆ, ತಿಂತಾವ ಮಕ್ಕೋತಾವ ಸುಮ್ಮನ. ಹೌದೌದು ಸರ್. ಮರಿ ತಂದಿರೋ ದೊಡ್ಡ ತಂದ್ರೆ? ಫಸ್ಟ್ ಸ್ಟಾರ್ಟಿಂಗ್ 60 ತಂದಿದ್ದೀನಿ ನಾನು. 60 ಅಂದ್ರೆ ಅದ್ರಾಗ 30 ಮಾರಿದ್ನೆ, ದೊಡ್ಡ ಮಾಡಿ ಒಂದ್ ವರ್ಷದಾಗ ರೆಡಿ ಆಗ್ಬಿಟ್ಟವ್ರಿ. 30 ಮಾರಿದ್ನೆ, 30 ಇಟ್ಕೊಂಡೆ ನಾ ಬೆಳಿಗ್ಗೆ ಮಾಡಾಕ. ಅದ್ರಾಗ ಒಂದು ಎರಡ ಅಂತೇಳಿ ಇದು ಬ್ಯಾಡ ಆಗಿದ ಮಾಲ, ಅದನ್ನು ಒಂದ 15 ಕೊಟ್ಟೆ. ಆಮೇಲೆ ಮತ್ತೆ ಸಪರೇಟ್ ತಂದ ಸಾಕೊಂಡೆ. ಎಲ್ಲಿಂದ ತಂದ್ರಿ? ಇಲ್ಲೇ ಕಲಘಟಗಿಂದ್ರಿ, ಕಲಘಟಗಿಂದ ತಗೊಂಬಂದೆ. ತೊಂಬರಿಕೊಪ್ಪರ್ಲಿಂದ ತಗೊಂಬಂದೆ. ಅವರು ಮರಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರ? ಮಾರಾಟ ಮಾಡ್ತೇನ್ರಿ. 3.5 ಸಾವಿರ ರೂಪಾಯಿ ಒಂದ್ ಮರಿ ನಿಲ್ಲೋಂಗಿಲ್ಲ ಈಗ ಸದ್ಯ. 2 ತಿಂಗಳ ಮರಿ ಸಾಕವ್ರು ತಗೊಂಡು ಹೋಗ್ತಾರ. ಯಾಕೆ ನೀವೇ ಸಾಕ್ಬೇಕು ಮರಿ? ನಂಗ ಜಾಗ ಇಲ್ಲಲ್ರಿ. ಒಂದ್ ಸ್ವಲ್ಪ ದೊಡ್ಡ ಆಗಲಿ ಅಂತ ಬಿಡ್ತೀರಿ, ಒಂದಿಷ್ಟು ಮರಿ ಮಾರಿಬಿಡ್ತೇನ್ರಿ. ಅದಕ್ಕೆ ಗಾಳಿ ಬೆಳಕು ಆಡುವಂಗ ಕಟ್ಟಿ ಚಂದ ಮಾಡ್ಯಾನಲ್ಲ ಸರ್. ನೀವು ಬಂದಿರಲ್ಲ ನೋಡ್ರಿ, ಏನ್ ಅದಕ್ಕೆ ಏನ್ ಕಮ್ಮಿ ಮಾಡಿಲ್ರಿ. ನಾ ಚಂದಾಗಿ ಮಾಡ್ಸಾಕೇನೆ. ಅವಕ್ಕೆ ಬಿಸಿಲು ಬೀಳ್ಬೇಕು, ಈ ಕಡೆ ಗಾಳಿನೂ ಬೀಳ್ಬೇಕು, ಅವು ಯಾಕೆ ಬಂದ್ರ ಹುಲ್ಲು ಹಾಕ್ಬೇಕು, ಎಲ್ಲ ಚಂದ ಮಾಡಿ ಸಾಕಿ ರೆಡಿ ಮಾಡ್ರಿ. ಈಗ ಗರ್ಭ ಕಟ್ಟಿದ್ ನಿಮ್ ಗೊತ್ತಾಗತ್ತ? ಹೌದೌದು ಗೊತ್ತಾಗತೈತ್ರಿ. ಅದ್ರ ಅದ 4 ತಿಂಗಳಿಗೊಮ್ಮೆ ಮರಿ ಕೊಡ್ತೈತಿ. ಅದು ಒಂದ್ 3 ತಿಂಗಳ ಗರ್ಭ ಆಗೈತೆ ಅಂತಂದ್ರ ಒಂದ್ 10 ಹೆಂಡಿನಂಗಿಟ್ಟಿರ್ತೇನಲ್ಲ ಅದನ್ನ ತೆಗೆದು ಬಿಡ್ತೇನೆ ತಿಂಗಳಿಗೆ ರೂಮ್ ಅಟ್ಟ ಅನ್ನೋದ್ರ. ಅದು ಇನ್ನೊಂದ್ ತಿಂಗಳಿಗೆ ಮರಿ ಆಗ್ತೈತಿ ಅಂತೇಳಿ ನಂಗೆ ಗೊತ್ತೈತಿ. ಅದನ್ನ ಅವಾಗ ತೆಗ್ದು ಸಪರೇಟ್ ರೂಮಿಗೆ ಹಾಕ್ಬಿಡ್ತೇನ್ರಿ. ಅದ ನನಗ 7-8 ಮರಿ ಕೊಡ್ತೈತಿ ಸರ್. ಹೌದು ಕೊಡ್ತೈತ್ರಿ. ಒಂದು ಸೂಲಕ್ಕೆ 7-8 ಮರಿ? 7-8 ಮರಿ ಕೊಡ್ತೈತಿ ಸರ್. ಒಂದ್ ಸ್ವಲ್ಪ ಇನ್ನು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಅಂದ್ರೆ 10 ಇತಾವ 12 ಇತಾವ್ರಿ, ನನಗೆ 7-8 ಕೊಟ್ಟ ಸಾಕು, ತಳಗ ಲಾಸ್ ಮಾಡೋಂಗಿಲ್ರಿ. ನನಗ ಮರಿಗೋಳ ತಳಗ ಹಾಕೊಂಡು ಬೆನ್ ಕೆಳಗ ಸಿಕ್ಕೋತಾವ್ರಿ. ಅದನ್ನ ಪಟ್ ಅಂತೇಳಿ ಅದ ಕಿಂಕ್ ಅಂತಂದ್ರ ನಮ್ ತಮ್ಮಗಳು ಓಡ್ತಾರ್ರಿ ಅಲ್ಲಿ, ಅವ್ರು ತೆಗೆದು ಅದನ್ನ ಸೈಡಿಗೆ ಬಿಡ್ತಾರ್ರಿ. ಅವು ಕಡಿಯೋದಿಲ್ಲ, ಏನ್ ಮಾಡೋಂಗಿಲ್ರಿ, ಅವು ಏನ್ ಮಾಡೋದಿಲ್ರಿ. ಓನರ್ ದಿನ ಆಹಾರ ಕೊಡ್ಬೇಕು ಗೊತ್ತಾಯ್ತಾವ್ ಅಲ್ಲ, ಒಂದೊಂದಕ್ಕೆ ಇಷ್ಟಿಷ್ಟೇ ಆಹಾರ ಕೊಡಬೇಕು, ಹಿಂಗ ಕೊಡಬೇಕು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಡೀತ. ದಿನ 10 ಕೆಜಿ ಆಹಾರ ಕೊಡ್ತೇನ್ರಿ ಅವ್ಕ, ಒಂದೊಂದಕ್ಕೆ ಮುಸುರಿನ 10 ಕೆಜಿ ಆಹಾರ ಬೇಕು ಅವ್ಕ. ಹೊಟ್ಟೆ ತುಂಬ ಮುಂಜಾನೆ 5 ಕೆಜಿ, ಸಂಜೆಗೆ 5 ಕೆಜಿ. ಅಂದ್ರೆ ನನ್ ಬಕೆಟ್ ಐತಲ್ರಿ, ಅದ್ರಾಗ ನಂಗೆ ಲೆಕ್ಕ ಗೊತ್ತಾಗ್ಬಿಡ್ತೈತಿ, ಇದಕ್ಕೆ ಇಷ್ಟ ಕೊಡ್ಬೇಕು, ಇದಕ್ಕೆ ಇಷ್ಟ ಕೊಡ್ಬೇಕು ಅಂತೇಳಿ ಒಯ್ದಾಕ್ಬಿಡ್ತೇನೆ, ತಿಂತಾವ ಸುಮ್ಮನೆ ಮಕ್ಕೋತಾವ್. ಅಷ್ಟು ಮುಸುರು ಸಿಗುತ್ತಾ ನಿಮಗೆ? ಸಿಗ್ತೈತ್ರಿ, ಏನ್ರಿ ಎಲ್ಲಾಕೂ ಚಂದ ಆಗ್ತೈತಿ. ಈ ಲಾಕ್ಡೌನ್ ಅಂತೇಳಿ ಮಾಡಿಬಿಟ್ರಂದ್ರ ದಿನ 1 ಕ್ವಿಂಟಲ್ ಅಕ್ಕಿ ನಾ ನುಚ್ಚಿ ಮಾಡಿ ಅವ್ ಕುದಿಸಿ ಆಗ್ಬೇಕು ಅಂದ್ರೆ ಕಮ್ಮಿ ಆಗ್ತೈತಲ್ರಿ ಸರ್. ಆ ಟೈಮಿಗೆ ಅಷ್ಟ ರೀ, ಮತ್ತೇನಿಲ್ಲ. ಮದುವೆ ಸೀಸನ್ ದೊಳಗೆ ಇನ್ನೊಂದ್ ಸ್ವಲ್ಪ ಮುಸುರು ಜಾಸ್ತಿ ಜಾಸ್ತಿ ಸಿಕ್ಕರು ಅವಕ ತಿನ್ಸ್ತೀನಿ. ಜಾಸ್ತಿ ತಿನ್ಸಿದ್ರೆ ಹೊಟ್ಟೆ ಉಬ್ಬುದು ಏನಾಗಲ್ಲ? ಏನಾಗುದಿಲ್ಲ, ಏನಾಗುದಿಲ್ಲ. ಈಗ 5 ಕೆಜಿ ತಿನ್ನೋದು, 6 ಕೆಜಿ ತಿನ್ಲಿ ಒಂದೊಂದು, ಏನು ಆಗುದಿಲ್ಲ ಸರ್. ಅಕ್ಕ ಈಗ ಒಂದ್ ಶೆಡ್ ನೊಳಗ 4, 5, 6, 7 ಹಿಂಗ್ ಬಿಟ್ಟಿರ್ತೀರಿ. ಅವಕ್ಕ ನೀವು ಒಂದ್ ದೊಡ್ಡದಿದ್ದು ಜಾಸ್ತಿ ತಿನ್ನುತ್ತ, ಸಣ್ಣದಿದ್ದು ಕಡಿಮೆ ತಿನ್ನೌದೌದು ಸರ್. ಹೌದು, ಅವಾಗ ಸಪರೇಟ್ ಮಾಡೇನ ನಾ. ಈಗ ಅವಕ್ಕೊಂದ ಒಂದ್ ಬ್ಯಾರಲ್ ಒಂದ್ ಬಕೆಟ್ ಸರ್ ಹೆಚ್ಚ ಹಾಕ್ಬಿಡ್ತೇನೆ ಅವಕ್ಕ. ಈಗ ಮರಿ ಹಾಕವ್ರಿ, ಅವು ಮರಿ ಹಾಕಿ ಗಬ್ಬಿಗೆ ಬಂದಾವು, ಗಬ್ಬಿಗೆ ಬಂದಾವ ಸರ್. ಅವು ಗಬ್ಬಿಗೆ ಬಂದಾಗ ಒಂದ್ 8 ದಿನ ಮುಸುರಿ ತಿನ್ನೋದಿಲ್ರಿ ಅವು, ಯಾಕಂದ್ರೆ ಗಬ್ಬು ಹೋಗೋಮಟ. ಗಬ್ಬು ಹೋದವು ಅವಕ್ಕ 2 ಬ್ಯಾರಲ್ ಮುಸುರಿ ಬೇಕ್ರಿ ಡೈಲಿ. ಈಗ ಸದ್ಯ ಕಮ್ಮಿ, ಹಿಂದಾಗಡೆ ಕೆಚ್ಚ ಕೊಡ್ತೇನ್ರಿ. ಎಷ್ಟು ದಿನ ಹಾಲು ಕುಡಿತಾವು ಮತ್ತೆ ಎಷ್ಟು ದಿನ ಮೊಸರು? 2 ತಿಂಗಳು ಸರ್. 2 ತಿಂಗಳು ಹಾಲು ಕುಡಿತಾವ್ರಿ. 2 ತಿಂಗಳ ಮೇಲೆ ಹಾಲು ಬಿಡಿಸ್ಬಿಡ್ತೇನೆ. ಬಿಡಿಸಿ ಲಿವರ್ ಟಾನಿಕ್ ಕೊಡ್ತೇನ್ರಿ. ಅವಕ್ಕೆ ಟಾನಿಕ್ ಕೊಟ್ಬಿಡ್ತೇನೆ ಅಂದ್ರೆ ಅರ್ಜೆಂಟ್ 8 ದಿನದಾಗ ರೆಡಿ ಆಗ್ಬಿಡ್ತಾವ್ರಿ. 2 ತಿಂಗಳ 8 ದಿವಸಕ್ಕೆ ಮರಿ ಕೊಡ್ತೀರಿ? ಹಾ, ಮರಿ ಕೊಟ್ಬಿಡ್ತೇನೆ ಸರ್. ನನಗೆ ಬೇಕಾಗಿದ್ದು ಉಟ್ಕೋತೇನ್ರಿ, ಬೇಡಾಗಿದ್ದು ಕೊಟ್ಬಿಡ್ತೇನೆ. ಈಗ ಒಂದು 100 ಮರಿ ಇಲ್ಲ ಸರ್. 100 ಮರಿ ಇದ್ದು ಅಂದ್ರೆ ಅದ್ರಾಗ ಒಂದು 5 ತಮ್ಗಳು ಸಾಕೊಳ್ಳೋಪ ಚಂದ ಅದಾವ ಇವು ಅಂತೇಳು ಅಂತಾವ ಇಟ್ಕೋತೇನೆ ಸರ್. ಒಂದು 5 ಬಿಟ್ಟು 10, ಉಳಿದಿದ್ದು ಮರಿ 90 ಮರಿ ಕೊಟ್ಬಿಡ್ತೇನ್ರಿ. ಹೆಂಗ ರೇಟ್? 3,000, 3,200, 3,500 ತಳಗ 100 ರೂಪಾಯಿ ಕಮ್ಮಿ. ಅಂದ್ರೆ 3,500 ರೂಪಾಯಿಗಿಂತ ಒಂದೊಂದ್ ಮರಿಗೆ? ಹಾ, ಒಂದೊಂದ್ ಮರಿಗೆ ಸರ್. ಮತ್ತೆ ದೊಡ್ಡವನು ಮಾರಾಟ ಮಾಡ್ತೀರಿ? ದೊಡ್ಡ ಮಾಡ್ತೇನ್ರಿ. 110 ರೂಪಾಯಿ, 115 ಕೆಜಿಗೆ. ಹಾ, ಅವು 2 ಕ್ವಿಂಟಲ್, 2.5 ಕ್ವಿಂಟಲ್ ಸೈಜ್ ಅವು. ಹಂಗಾದ್ರೆ ಅಲ್ಲೊಂದು 20,000 ಮೇಲೆ ಬರ್ತ ಒಂದೊಂದ್? ಇಲ್ಲ ಸರ್, 1 ಕ್ವಿಂಟಲ್ ಅಂದ್ರೆ 100 ಕೆಜಿ. 100 ಕೆಜಿ ಸರ್? 100 ಕೆಜಿ ಅಂದ್ರೆ 10,000 ಆಯ್ತು. ಈಗ ಒಂದ್ 6 ಹಿಡಿದ್ನಿ ಅಂದ್ರ, ಗಾಡಿಗೆ ಹಾಕಿದ್ನಿ ಅಂದ್ರ 1 ಟನ್ ಬರ್ತೈತಿ ಸರ್. ಅದ ಮತ್ತೆ 110. 110 ರೂಪಾಯಿ ಟನ್. ಒಂದ್ ಕೆಜಿ 1,10,000 ರೂಪಾಯಿ, 15,000 ರೂಪಾಯಿ. ಹೌದಲ್ಲ, ಅಲ್ಲಿಗೆ ಬಂತು ಲೆಕ್ಕ ನೋಡ್ರಿ. ಅಷ್ಟು ಲಾಭ ಇದೆ ಅದಕ್ಕೆ ಅಲ್ಲ? ಏನ್ ನೋಡಿ ಸರ್, ಏನೋ ಮಾಡ್ಕೊಂಡ್ರಿ ಅಣ್ಣಂಬ್ರಿ ತಗೊಂಡ. ಈ ರೀತಿ ದೊಡ್ಡ ಹಂದಿಗಳನ್ನ ಒಂದ್ ವರ್ಷಕ್ಕೆ ಎಷ್ಟು ಮಾರ್ತಾರೆ? ದೊಡ್ಡ ಸರ್ ಒಂದ 4-5 ಟನ್ ಮಾಲ್ ಕೊಡ್ತೇನ್ರಿ. ಆಮೇಲೆ ಮರಿ ಕೊಡೋದು ಹೆಚ್ಚಿನ, ಸಣ್ಣ 150 ಮರಿ ಕೊಡ್ತೇನೆ ವರ್ಷಕ್ಕೆ. ಇದು 4 ಟನ್ ಹೋಗ್ತೈತಿ, ಅದು ಒಂದು 150 ಮರಿ, 3,500 ರೂಪಾಯಿ ಒಂದ್ ಮರಿಗೆ. ಅಂದ್ರೆ ಒಟ್ಟಾರೆ ನಿಮಗೆ ಮರಿ ಮಾರಿದ್ರಿಂದ ನಂದು ಒಂದ್ 7-8 ಲಕ್ಷ ರೂಪಾಯಿ ಸಿಗುತ್ತೆ. ಸಿಗ್ತೇವೆ. ದೊಡ್ಡ ಮಾರಾಟ ಮಾಡೋದ್ರಿಂದ 5 ಟನ್ ಅಂತೇಳಿ 5 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ಲಾಭ. ನಿಮ್ ಖರ್ಚು ವೆಚ್ಚ ತೆಗೆದ್ರೆ ನಿಮ್ಗೆ ಹೆಚ್ಚು ಕಡಿಮೆ 8-9 ಲಕ್ಷ ರೂಪಾಯಿ ಉಳಿತು. ಏನ್ ಚಿಂತೆ ಇಲ್ಲ, ನಿಶ್ಚಿಂತೆ ಇಲ್ಲ, ಆರಾಮದೇನ್ರಣ್ಣ. ಹೌದಲ್ಲ, ಈ ಲೋಕಲ್ ಸಾಕಿದ್ನೆ, ಇದನ್ನೆಲ್ಲ ತೆಗಸ್ಬಿಟ್ರ ಚಿಪಾಟಿ ಮಂದಿ. ಅದನ್ನ ತೆಗಸಿ ಅದನ್ನ ಮಾಡ್ಕೊಂಡು ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಮಾಡಿ 8 ಲಕ್ಷ ರೂಪಾಯಿ ನಂಗೆ ಉಳಿಯಾಕತೈತ್ರಿ. ಹೌದಲ್ಲ, ಈ ರೀತಿ ಸಾಕಾಣಿಕೆ ಮಾಡುವಂತ ಸಂದರ್ಭಗಳು ಅವುಗಳನ್ನು ಕಟ್ತೀವಿ ಕೊಟ್ಟಿಗೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಅವು ಗಲೀಜ್ ಮಾಡ್ತಾ ಇರ್ತಾವ. ಏನ್ ಮಾಡ್ತೀರಿ ಅವ್ರಿಗೆ? ಬೆಳಿಗ್ಗೆ ತಮ್ಮ 8 ಗಂಟೆಗೆ ಮುಸ್ರಿ ಹಾಕ್ತಾನೆ ಸರ್, ತೊಳ್ಯಾಕ ಚಾಲು ಮಾಡ್ತಾನ್ರಿ. ಬೋರ್ ಎಲ್ಲ ಐತಿ, ಬೆಳಗ್ಗೆ ತೊಳೆದಂದ್ರ ಅದೆಲ್ಲ ಗಲೀಜ್ ಎಲ್ಲ ಈ ಹೊಲಕ್ ಹೋಗ್ಬಿಡ್ತೈತ್ರಿ. ಆಮೇಲೆ ಚಂಜಿಗೆ ನಮ್ಮ ಹಳೆಯ ಬಂದ್ರಿ, ಅವ ಮುಸ್ರಿ ತರ ಹೋಗ್ತಾನ ಗಾಡಿ ತಗೊಂಡ. ಬೆಳಗ್ಗೆದ್ದ ಇವನ್ ಕೆಲಸ ಮುಗಿಸ್ಬಿಡೋದು ಇವ. ತಿಂದ ಮೇಲೆ ತೊಳಿದ್ರು? ಹಾ, ತಿಂದ ಮೇಲೆ ತೊಳಿದ್ರು ಸರ್. ತಿಂದ ಮೇಲೆ ತೊಳೆದು ಆ ನಂತರ ಮಲ್ಕೊಂತ ಸುಮ್ನ? ಹಾ, ಸುಮ್ಮನಾರಿ ಸರ್. ಈಗ ಬಂದೆ ಅಂದ್ರೆ ಏಕದಮ್ ಫ್ರೀ, ಫಸ್ಟ್ ಕ್ಲಾಸ್ ಮಾಡ್ಕೊಟ್ಟಿರ್ತಾರ ನೋಡ್ರಿ ಅವ್. ಸಂಜೆ ಒಂದ್ಸಲ ಹಾಕ್ತೀರಿ? ಹಾ, ಸಂಜೆ ಒಂದ್ಸಲ ಹಾಕಿ ಬಿಟ್ಬಿಡ್ತೇನೆ ಸರ್. ಅದಕ್ಕೆ ಸಂಜೆಗೆ ಕಮ್ಮಿ ಹಾಕ್ತೇನೆ ಮುಸ್ರಿ, ಯಾಕಂದ್ರೆ ಮೈ ಎಲ್ಲ ಗಲೀಜ್ ಮಾಡ್ಕೋಬಾರ್ದಲ್ಲವ. ಹಿಂಗಾಗಿ ಕಮ್ಮಿ ಹಾಕ್ತೇನೆ, ಮುಸ್ರಿ ತರ ಹೋಗ್ತಾರ್ರಿ. ಆಮೇಲೆ ಮುಸ್ರಿ ತಂದಿಟ್ಟು ಸಂಜೆಗೆ ಒಂದ್ಸಲ ನೀರು ಕೊಡೋದಕ್ಕು. ನೀರು ಕೊಟ್ಬಿಟ್ರೆ ರಾತ್ರಿ ಎಲ್ಲ ಸುಮ್ಮನೆ ಮಾಕೋತಾವ. ಏನ್ ಕಾಟ ಇಲ್ಲ? ಏನಿಲ್ಲ, ಏನಿಲ್ಲ, ಏನಿಲ್ಲ ಸರ್. ಬೇರೆ ಕಾಡು ಪ್ರಾಣಿಗಳ ಕಾಟನೂ ಇಲ್ಲ? ಏನಿಲ್ಲ ಸರ್, ಏನಿಲ್ಲ. ಇಂಥ ಒಂದು ಉದ್ಯೋಗ ನಮ್ಮ ಜನರು ಬಾಳ ಕಡೆ ಮಾಡ್ತಾ ಇದಾರೆ ಅಲ್ಲ? ಮಾಡಾಕತ್ತಾರ ಸರ್. ಅವ್ರಿಗೆ ಒಂದ್ ಹೊಲ್ತ ಅವ್ರ ನನ್ನ ಕಡೆ ಮರಿ ತಗೊಂಡ್ ಹೋಗ್ತಾರ ಸರ್, ಮತ್ತ ನಂಗ ಒಳ್ಳಿ ಕೊಡ್ತಾರ. ಅವ್ರ ಕೈಲಿ ಆಗೋದಿಲ್ಲ ಸಾಕಾಕ. ಏನ್ ತಪ್ಪ ಮಾಡ್ತಾರ ಅವರು? ತಪ್ಪ ಅಂದ್ರ ಸರ್, ಈಗ ನೋಡ್ರಿ ಹೇಳ್ದಾಗ ಅದೇನಿ, ನಾನ ಮಾಡ್ಕೊಂಡು ಹೊಂಟೇನಿ ಈಗ ಪಟ್ಟ ಅಂತೇಳಿ ನನಗೆ ತಿನ್ನಾಕ ಕೂಳಿಸಬೇಕಲ್ಲ ಸರ್, ಅದನ್ನ ನಾ ಪಟ್ಟ ಅಂತ ತಗೊಂಡು ಹಾಕ್ತೇನೆ ಅವಕ್ಕ. ಅವ್ರ ಕೈಲಿ ಆಗೋದಿಲ್ಲ. ಈ ಗಳ್ಳುಹಳ್ಳಿ ವಾಡ ಹಿಂಗ್ ಗುಡದಾಗ ಇದ್ದವ್ರ ಅವ್ರ ಕೈಲಿ ನೀಗು ಅಲ್ತ. ಅದಕ್ಕೊಂದ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಬೇಕು. ಆದ್ರೆ ಮಾಡಕ್ ಆಗುದಿಲ್ಲ ಸರ್. 3-4 ಮಂದಿ ಅದಾರ. ಏನ ನಿನ್ ಕಡೆ ತಗೊಂಡ ಹೋಗ, ನಮ್ ತಮ್ಮಗಳಿಗೆ ಬೇಕಾದ್ರೆ ನಿನ್ ಕಡೆ ಕಳಿಸ್ತೇನೆ ಕೆಲ್ಸಕ್ಕ, ನನ್ನ ಕೈಲಿ ಆಗೋದ್ಲು, ಬಹಳ ತ್ರಾಸ ಆಗತೈತೆ ನನಗ ಅಂತಾರ. ಅವರು ಕೂಡ ಮುಸರಿ ತಂದು ಅದನ್ನೆಲ್ಲ ಮಾಡಕ್ ಆಗೋಲ್ ಸರ್ ಅವ್ರಿಗೆ. ನಿಮ್ಗೆ ಹೆಂಗ ಸಾಧ್ಯ ಆಯ್ತು, ಅವ್ರಿಗೆ ಹಂಗ ಆಗಲ್ಲ ಅಂತ? ನಾನು ಈ ಊರಾಗದೇನ್ ಸರ್, ಅವರು ಊರ್ ಬಿಟ್ಟು ಹೊರಗದಾರ ಸರ್, ಒಂದ್ 10 ಕಿಲೋಮೀಟರ್ ಹೊರಗದಾರ. ಅವ್ರಿಗೆ ನೀಗ್ ಬಲ್ತ ಎಲ್ಲ ತಗೊಂಡು ಹೋಗಾಕ್ಬೇಕ, ಅದಕ್ಕ ಕೂಳ್ ಕಮ್ಮ ಅಂತಂದ್ರೆ ಓದರ್ತೈತಿ ಅದ್ ಸರ್. ಅವಕ್ ನೀಗ್ ಬಲ್ತ ಅವ್ರಿಗೆ. ಈಗ ನನಗೆ 2 ಮಂದಿಗೆ ಬಿಟ್ಬಿಟ್ಟೇನ್ ಸರ್, ಅವ್ರು ತಗೊಂಡೋಗಿ ಪಟ್ಟ ಅಂತೇಳಿ ಹಾಕ್ಬಿಡ್ತಾರ. ಒಟ್ಟ ಹೋದ್ರ ಕೊಡೋದಿಲ್ಲ ಅವಕ್ಕ, ತುಂಬ ತಿನ್ಬೇಕು ಮಕ್ಕೋಬೇಕು. ಇಲ್ಲಿ ಕೇಳಿರ್ತೀರ ನೀವು ಹೋಟೆಲ್ನವ್ರಿಗೆ, ಅವ್ರಿಗೆಲ್ಲ ನಾವು ಮುಸ್ರಿ ಹೋಯ್ತೀವಿ ನಮ್ಗೆ ಕೊಡ್ರಿ? ಕೊಡ್ತಾರ ಸರ್. ಯಾಕಂದ್ರ ನಾನ್ ಲೋಕಲ್ ಸಾಕಿದ್ದೆ ಸರ್, 2000 ಇಸ್ವಿ ಒಳಗ ಡಬ್ಬಿ ಹಿಂಗ ಹೆಗಲ ಮೇಲೆ ತಗೊಂಡೋಗೆ ಬಸ್ ಸ್ಟ್ಯಾಂಡಿಂದ ಕುಸ್ತಿ ಅಕಡ ಅಲ್ಲೂ ಆಗ್ತಿದ್ದೆ. ಅವಾಗ ನಾನು ಲೋಕಲ್ ರೀ, ಬರೀ ನಾ ಬರಾಕತ್ತೇನೆ ಅಂತಂದ್ರ ನೂರಾರು ಬಂದ್ಬಿಡ್ತಿದ್ವು ಪ್ರಾಣಿಗಳ ಡ್ರಮು ಬಂದ್ಬಿಡ್ತಿದ್ವು. ಅವೆಲ್ಲ ಈ ಮುನ್ಸಿಪಾಲ್ಟಿಯವ್ರ ತೆಗಸ್ಬಿಟ್ರಿ ಸರ್. ಯಾಕಂದ್ರೆ ನನಗೆ ಐಡಿಯಾ ಐತೆ ಸರ್ ಹೆಂಗ್ ಸಾಕ್ಬೇಕ ಏನ್ ಮಾಡ್ಬೇಕಂತೇಳಿ. ಅದೇ ಅನುಭವ ಬಹಳ ಪಾಠ ಬಹಳ ಅನುಭವ ಐತೆ. ಎಲ್ಲಿ ಮಾರಾಟ ಮಾಡ್ತೀರಿ ಅವನ್ನೆಲ್ಲ? ಈಗ ಸದ್ಯ ಮರಿ ನಮ್ಮದು ಈ ಕಡೆ ಹೋಗ್ತಾವ್ರ ಸರ್, ಆ ಕಡೆ ಬೆಳಗಾವ್ ಚಿಕ್ಕ ಚಿಕ್ಕೋಡಿ ಚಿಕ್ಕೋಡಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಟೈಪ್ ಹೋಗ್ತಾವ್ರಿ ಆ ಕಡೆ ಹೋಗ್ತಾವ. ಆಮೇಲೆ ದೊಡ್ಡ ಸೈಜ್ ಇದ್ರ ಗೋವಾದವ್ರು ಫೋನ್ ಮಾಡ್ತಾರ ನಂಗೆ. ಕಾಂಟ್ಯಾಕ್ಟ್ ಐತೆ ಸರ್, ಅವ್ರು ಫೋನ್ ಮಾಡ್ತಾರ ದೊಡ್ಡ ಸೈಜ್. ಅವ್ರಿಗೆ 80 ಕಿಲೋ 90 ಕಿಲೋದ ಮಾಲ್ ಇದ್ರ ನಂಗೆ ಫೋನ್ ಮಾಡ್ತಾರ. ದೊಡ್ಡ ಸೈಜ್ ಇದ್ರೆ ಅವ್ರಿಗೆ ಕಳ್ಸನ್ರಿ, ಗೋವಾದವ್ರಿಗೆ ಕಳ್ಸನಿ. ಸಣ್ಣ ಮರಿ ಇದ್ರೆ ಸಾಕವರಿಗೆ ಈ ಕಡೆ ಕಳ್ಸನಿ, ಬೆಳಗಾವ್ ಆ ಕಡೆ ಹಾಸನ ಮೈಸೂರು ಕಡೆ ಕಳ್ಸಲ್ಲ. ಹಾಸನ ಹೋಗ್ತೈತೆ ಸರ್, ಹಾಸನಗೆ ಈ ಮಾಲಿಗೆ ಡಿಮಾಂಡ್ ಇಲ್ಲ ಸರ್, ಲೋಕಲ್ ಮಾಲಿಗೆ ಡಿಮಾಂಡ್. ಈಗ ಲೋಕಲ್ ಮಾಲ್ ಹೋಗ್ತೈತಲ್ ಸರ್, ಆ ಮಾಲ್ ರೇಟ್ ಈ ಮಾಲ್ ಕೇಳ್ತಾರ, ನಮಗ್ ಲಾಸ್. ಅದಕ್ಕೆ ಆ ಕಡೆ ಕಳ್ಸೋದ್ರಿ ನಾ. ಈ ಕಡೆ ಹೋಗ್ತೈತ್ರಿ ಮಂಗಳೂರು ಪುತ್ತೂರು ಹೋಟೆಲ್ಗೆ ಹೋಗ್ತಾವ್ರಿ ಕಟಿಂಗ್. ಇಲ್ಲಿ ಲೋಕಲ್ ಮಾಂಸದ ಅಂಗಡಿ ಇಲ್ಲ, ಇದು ಹಂದಿ ಇಲ್ಲಿ ಮಾಡಿಲ್ಲ. ಈಗ ಮಾಡ್ತೀನಿ, ಈಗ ಇಲ್ಲಿ ತಗೊಂಡೆ ಜಾಗೆ ಧಾರವಾಡ ರೋಡಿಗೆ. ಅಲ್ಲಿ ತಗೊಂಡ ಇವ್ರು ನದಾಬ್ ಸಾಹೇಬ್ರ ಹೇಳ್ಯಾರ, ನಂಗೆ ಒಂದು ಲೈಸೆನ್ಸ್ ಮಾಡಿ ಕೊಡ್ತೀನಿ, ಅಲ್ಲೇ ಹೋಟೆಲ್ ಚಾಲು ಮಾಡ, ಒಂದು ಅಂಗಡಿ ಚಾಲು ಮಾಡ ನದಾಬ್ ಸರ್ ಅಂದಾರ. ಅಲ್ಲೇ ಅಂಗಡಿ ಬುಧವಾರ ರವಿವಾರ ಎರಡು ದಿನ ಮಟನ್ ಸಿಗ್ತೈತೆ ಅಂತೇಳಿ ಒಂದು ಬೋರ್ಡ್ ಹಾಕಿ ಕಳಿಸ್ಕೊಡ್ತೀನಿ. ತಿನ್ನೋರು ಇದಾರೆ? ಅದಾರ ಅದಾರ ಸರ್. ಅಂದ್ರೆ ಈಗ ನಾ ಕಟ್ ಮಾಡಿದ್ನಿ ಅಂದ್ರ 50 ಕೆಜಿ ಮಟನ್ ಹೋಗ್ತೈತ್ರಿ, ರವಿವಾರ ಕಟ್ ಮಾಡಿದ್ರ 50 ಕೆಜಿ ಉಳಿತೈತಿ. ದನ ಒಂದು ಕ್ವಿಂಟಲ್ ನೀವು ನಾ ವೇಸ್ಟ್ ಮಾಡ್ಕೊಳ್ಳಿ ಸರ್, ವೇಸ್ಟ್ ಆಗಲ್ಲ ಸರ್. ವೇಸ್ಟ್ ಆಗ್ತೈತೆ ಅಂತೇಳಿ ನಾ ಅಂಗಡಿ ಚಾಲು ಮಾಡಿಲ್ಲ. ಅದಕ್ಕೆ ಇಲ್ಲಿ ಮಾಡಿದ್ನಿ ಅಂದ್ರ ಒಂದು ಫ್ರಿಜ್ ಇಟ್ಟ ಇವತ್ತು 5-6 ದಿನ ಕಟ್ ಮಾಡಿದ ಮೇಲೆ ಬುಧವಾರನೂ ಅದು ಖರ್ಚಾಗ್ಬಿಡ್ತೈತೆ ನಂಗೆ, ನಂಗೆ ಲಾಸ್ ಆಗೋದಿಲ್ಲ ಸರ್. ನಾನು ಅವಾಗ ನಾ ಇಲ್ಲಿ 1 ಕ್ವಿಂಟಲ್ ಅಂದಿ ಕೊಟ್ಟಿನಿ ಅಂದ್ರೆ ನನಗೆ 12,000 ಮಟ ಸಿಗ್ತೈತ್ರಿ ಈ ಸದ್ಯ. ಅದು ನಂಗೆ 20,000 ಕೊಟ್ಟು ಹೋಗ್ತೈತೆ. 80 ಕೆಜಿ ಮಟನ್ ಸಿಕ್ಕಂದ್ರೆ ಸಾಕ್ರಿ, 250 ರೂಪಾಯಿ ನೋಡ್ರಿ ಒಂದು ಕೆಜಿಗೆ. ಒಂದು ಕೆಜಿ ಕೋಳಿ ಎಷ್ಟು ಆಯ್ತು ಹೆಚ್ಚು ಕಡಿಮೆ? ಅಂದ್ರೆ ಕೋಳಿಕಿಂತ ಹೆಚ್ಚಿನ್ರಿ, ಇದ್ರ ಮಟನ್ ತಿನ್ನೋರು ಬಹಳ ಮಂದಿ ಅದಾರ, ಬೇಡಿಕೆ ಇದೆ. ಐತ್ರಿ ಅನೇಕ ಹೋಟೆಲ್ ರೆಸಾರ್ಟ್ಗಳಲ್ಲಿ ಕೂಡ ಬಯಸ್ತಾರ. ಮುಂದೆ ಏನ್ ಮಾಡ್ಬೇಕು ಪ್ರಕಾಶ್? ಏನ್ ಮಾಡಿದ್ರಿ ನೋಡ್ರಿ ಸರ್, ಹಿಂಗೈತ್ ನೋಡ್ರಿ ನಮ್ದು ಬಳೆ ಎಲ್ಲಾ ಬೆಚ್ಚ ಹೇಳಿ ನಿಮ್ಗೆ. ಧನ್ಯವಾದ ಇಷ್ಟೆಲ್ಲ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹಂದಿ ಸಾಕಾಣಿಕೆಯ ಅನುಭವಗಳನ್ನು ಹಂಚಿಕೊಂಡವರು ಹಳಿಯಾಳ ತಾಲೂಕಿನ ಪ್ರಕಾಶ್ ಯಲ್ಲಪ್ಪ ಕೊರವಾರ್, ಸಂದರ್ಶಕರು ಎಚ್ಬಿ ರಾಮಡಗಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ.

ಮರಿಂದ ರಸೋತೆ ಅರ ಗಿಳಿಯು ರಾಣದ ಗಿಳಿಯೋ ಪಾದರ ಸೂತೆ ಪರಾಜಯೋತಾರ ಸೂತೆ ಪರಾಜಯೋದ್ಯಾವರೆ ಅಂದಲ ಸೂತೆ ಪರಿಗೊಳೋತಾರ ಅಂದಲ ಸೂತೆ ಪರಿಗೊಳೋದ್ಯಾವರೆ ತುಳಸಿಯುತ್ಯಲ್ಲ ಗುರುಗಳೋತಾರ ತುಳಸಿಯುತ್ಯಲ್ಲ ಗುರುಗಳೋದಾರೆ ಅಂದರ ಶೂತೆ ಹರಿ ಗೊಳೋತಾನ ರಾಜಂಗಳದಲ್ಲೆ ತೊಳು ಚಮಯೂರ್ ಮನೆಯಲ್ಲೆ ಎಣ್ಣೆ ದಿನ ಚಂದೆ ಸನಿ ಬರುವೋತಾನ ಶನಿವರ ಇವರ ಮನೆಯಲ್ಲೆ ಐದರ ಸಿಗೊಂದೆ ಪರವರ್ವೋತಾನ ಐದರ ಸಿಗೊಂದೆ ಪರವರ ಇವರ ಮನೆಯಲ್ಲೆ ಅತ್ತರ ಸಿಗೊಂದೆ ರಾಧಿನ ಭೋತಾನ ಗೋಂದೆ ಬನವರ ಭೋತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಏಳು ಪದ ಒಲಿಯೇ ಇಲ್ಲದ ಮಠೆ ಎಷ್ಟು ಬರೆಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನು ಬರುವಾದೇನೋ ಜನರೇ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೇ ಇದ್ದಟ್ಟ ಸಿರಿಯೇ ಬರುವಾದೇ ಚಂದ ಶಿರಿಯೇ ಬರುವಾದೇನು ಜನರೇ ಬರುವಾದೇನೋ ಜನರೇ ಮಕ್ಕಳಿಲ್ಲದ ಮನೆಯೇ